50 languages. 91 91 الجمل الثانوية مع أن رقم 1 أدهين واكيا أدو يندو وندو. قد يتحسن الطقس غدا. ಬಹುಶಃ ನಾಳೆ ಹೊತ್ತಿಗೆ ಹವೆ ಉತ್ತಮವಾಗಬಹುದು. كيف علمت ذلك؟ ನಿಮಗೆ ಅದು ಹೇಗೆ ಗೊತ್ತು؟ آمل أن يتحسن. ಅದು ಉತ್ತಮವಾಗುತ್ತದೆ ಎಂದು ನಂಬಿದ್ದೇನೆ. سيأتي بالتأكيد. ಅವನು ಖಂಡಿತವಾಗಿ ಬರುತ್ತಾನೆ. هل هذا مؤكد؟ ಖಚಿತವಾಗಿಯು. أعلم أنه سيأتي. ಅವನು ಬರುತ್ತಾನೆ ಎಂದು ನನಗೆ ಗೊತ್ತು. سيتصل بنا بالتأكيد. ಅವನು ಖಂಡಿತವಾಗಿಯೂ ಫೋನ್ ಮಾಡುತ್ತಾನೆ. حقا؟ ನಿಜವಾಗಿಯೂ. أظن أنه سيتصل. ಅವನು ಟೆಲಿಫೋನ್ ಮಾಡುತ್ತಾನೆ ಎಂದು ಭಾವಿಸುತ್ತೇನೆ. النبيذ بالتأكيد معتق. ವೈನ್ ಖಚಿತವಾಗಿಯೂ ಹಳೆಯದು. هل تعلم ذلك حقا؟ ನಿಮಗೆ ಅದು ಖಂಡಿತ ಗೊತ್ತೇ؟ أظن أنه معتق. ಅದು ಹಳೆಯದು ಎಂದು ನಾನು ಅಂದುಕೊಳ್ಳುತ್ತೇನೆ. ಮುದೀರುನ ಜಜ್ಜಾಬ್. ನಮ್ಮ ಮೇಲಧಿಕಾರಿ ಚೆನ್ನಾಗಿ ಕಾಣಿಸುತ್ತಾರೆ. ಅತರ ಝಾಲಿಕ್. ನಿಮಗೆ ಹಾಗೆಂದು ಅನಿಸುತ್ತದೆಯೇ? ಇನ್ನಿ ಅರ ಅನ್ನಹು ಜಜ್ಜಾಬ್. ಅವರು ತುಂಬಾ ಚೆನ್ನಾಗಿ ಕಾಣಿಸುತ್ತಾರೆ ಎಂದುಕೊಳ್ಳುತ್ತೇನೆ. لمديرنا بالتأكيد صديقة. ಮೇಲಧಿಕಾರಿಗಳು ಒಬ್ಬ ಸ್ನೇಹಿತೆಯನ್ನು ಹೊಂದಿದ್ದಾರೆ. أتعتقد ذلك حقا؟ ನೀವು ಅದನ್ನು ನಂಬುತ್ತೀರಾ؟ من المحتمل جدا أن تكون لديه صديقة. ಅವರು ಒಬ್ಬ ಸ್ನೇಹಿತೆಯನ್ನು ಹೊಂದಿದ್ದಾರೆ ಎಂಬ ಸಾಧ್ಯತೆ ಹೆಚ್ಚಾಗಿದೆ. يرجى زيارة موقعنا على الإنترنت www.50languages.com للاطلاع على كتبنا وتحميل آخر الإصدارات منها.